ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು ಅಂದರೆ 612 ಕಿಲೋಹರ್ಟ್ಸ್ ನಿಲಯದ ಈ ದಿನದ ಎರಡನೆಯ ಪ್ರಸಾರವನ್ನು ಈಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರೇ, ನಿಮಗೆಲ್ಲ ಬಿಕೆ ಸುಮತಿಯ ನಮಸ್ಕಾರಗಳು. ಈಗ ಸಮಯ 5:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಲ್ಲಿ ನೀವು ನೇರ ಪ್ರಸಾರದಲ್ಲಿ ಕೇಳಬಹುದು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ಆಕಾಶವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ತೊಗರಿ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಈ ವಿಷಯವಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಕೀಟಶಾಸ್ತ್ರಜ್ಞರಾದ ಡಾ ಜಿ ಕೇಶವರೆಡ್ಡಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ. ಭಾರತದ ಭವಿಷ್ಯದವರಾದ ನಿಮ್ಮ ಕನಸೇನು? ನಮ್ಮ ರಾಷ್ಟ್ರದ ಬಗ್ಗೆ ನಿಮಗೆಷ್ಟು ಗೊತ್ತು? ನಿಮ್ಮ ನಡುವೆ ಇರುವ ಅಚೀವರ್ಸ್ ಯಾರು? ನಿಮ್ಮ ಕನಸಿನ ರಾಷ್ಟ್ರದ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ನಿಮ್ಮದೇ ಹಾಡು. ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನವೆಂಬರ್ 28ರಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಕಾಶವಾಣಿಯನ್ನು ಸಂಪರ್ಕಿಸಿ. ಸ್ಪರ್ಧಾ ವಿಜೇತರಿಗೆ ವಿಶೇಷ ಬಹುಮಾನವಿದೆ. ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆಚಾರ್ಯ ಶ್ರೀ ರಾಕುಂ ಶಾಲೆಯ ಇಂದಿರಾನಗರ ಮತ್ತು ದೇವನಹಳ್ಳಿ ಶಾಖೆಗಳು ರಾಜ್ಯ ಸರ್ಕಾರದ ಆದೇಶದಂತೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಕ್ಟೋಬರ್ 25ನೇ ತಾರೀಖಿನಿಂದ ಆರಂಭವಾಗಲಿದೆ. ಆಚಾರ್ಯ ಶ್ರೀ ರಾಕುಂ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತರಗತಿಗಳಿಗೆ ಆಗಮಿಸಬೇಕಾಗಿ ವಿನಂತಿ. ಆಚಾರ್ಯ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಪಶುಧನ್ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೆ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ತೊಗರಿ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಈ ವಿಷಯವಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಕೀಟಶಾಸ್ತ್ರಜ್ಞರಾದ ಡಾ ಜಿ ಕೇಶವರೆಡ್ಡಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಕೇಶವರೆಡ್ಡಿ ಅವರೇ. ನಮಸ್ಕಾರ ಸರ್. ತೊಗರಿ ನಮ್ಮ ಮುಖ್ಯವಾದ ಒಂದು ದ್ವಿದಳ ಧಾನ್ಯದ ಬೆಳೆ. ಈ ಬೆಳೆ ಒಂದು ರೀತಿ ದೀರ್ಘಾವಧಿ ಬೆಳೆ ಅಂತಲೇ ಹೇಳ್ಬೋದು. ಸುಮಾರು 6-6 ತಿಂಗಳು ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದರ ಒಂದು ದೀರ್ಘವಾದ ಒಂದು ಬೆಳವಣಿಗೆ ಹಂತ ಆಗಿರೋದ್ರಿಂದ ಕೆಲವೊಂದು ಕೀಟಪೀಡೆಗಳು ಮತ್ತು ರೋಗಗಳು ಕೂಡ ಇದನ್ನು ಬಾಧಿಸ್ತವೆ. ತಾವಿವತ್ತು ಈ ಒಂದು ತೊಗರಿ ಬೆಳೆಯಲ್ಲಿ ಯಾವ್ಯಾವ ಕೀಟಪೀಡೆಗಳು ಬರ್ತವೆ, ರೋಗಗಳು ಬರ್ತವೆ, ಇವುಗಳ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಹೇಗೆ ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಈ ತೊಗರಿ ಬೆಳೆಯಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಕೀಟಗಳು ಯಾವ್ಯಾವು ಅಂತೀರಿ? ಈ ಪ್ರಮುಖ ಕೀಟಗಳೆಂದರೆ ತೊಗರಿಯಲ್ಲಿ ಸಾಮಾನ್ಯವಾಗಿ 4 ಕೀಟ ಬರ್ತಕ್ಕಂಥದ್ದು. ಅದು ಮೊದಲನೇದಾಗಿ ಗೂಡುಮಾರು ಹುಳ ಅಂತ ಹೇಳಿಬಿಟ್ಟು, ಎರಡನೇದು ಕಾಯಿ ಕೊರಕ. ಈ ಕಾಯಿ ಕೊರಕದಿಂದ ಸರಿಸುಮಾರು 70-80% ಲಾಸ್ ಆಗ್ತಕ್ಕಂಥದ್ದು. ಅದು ಬಿಟ್ಟರೆ ಇತ್ತೀಚೆಗೆ ಈ ಕಾಯಿ ನೊಣ ಅಥವಾ ನಾವು ಬೀಜ ನೊಣ ಅಂತಲೂ ಕರಿತೀವಿ ಕೆಲವೊಮ್ಮೆ, ಅದು ಬರ್ತಕ್ಕಂಥದ್ದು. ಮತ್ತೆ ಈ ಕಾಯಿ ಬಲಿಯೋ ಸಮಯದಲ್ಲಿ ಈ ತಿಗಣಿ ಅಂತ ಹೇಳಿ ರಸ ಇರ್ತಕ್ಕಂತ ತಿಗಣಿಗಳು ಬರ್ತಕ್ಕಂಥದ್ದು. ಈ ಗೂಡುಮಾರು ಹುಳ ತಗೊಳ್ಳೋದಾದ್ರೆ ಇದು ಸಾಮಾನ್ಯವಾಗಿ 95-120 ದಿನದಲ್ಲಿ ಬರ್ತಕ್ಕಂಥದ್ದು ಹಂತದಲ್ಲಿ. ಅಂದ್ರೆ ಈ ಹೂ ಮತ್ತೆ ಮೊಗ್ಗು ಬರಕ್ ಮೊದ್ಲೇ ಈ ಎಲೆ ಎಲ್ಲ ಮಡಚಿಬಿಟ್ಟು ಗೂಡು ತರ ಮಾಡಿಕೊಂಡು ಆ ಎಲೆಯನ್ನು ತಿಂತಕ್ಕಂಥದ್ದು. ಒಮ್ಮೆ ಈ ಮೊಗ್ಗು ಬಂದ ಮೇಲೆ ಆ ಮೊಗ್ಗು ಎಲೆ ಮತ್ತೆ ಹೂವನ್ನು ಎಲ್ಲ ತರ ಮಡಚಿಬಿಟ್ಟು ಗೂಡು ತರ ಮಾಡಿಕೊಂಡು ತಿಂತಕ್ಕಂಥದ್ದು. ಈ ಸಮಯದಲ್ಲಿ ಈ ಹಂತದಲ್ಲಿ ಅಂದ್ರೆ ಮೊಗ್ಗು ಮತ್ತೆ ಹೂ ಬರೋ ಹಂತದಲ್ಲಿ ಈ ಕೀಟ ಕಾಣಿಸ್ಕೊಂಡ್ರೆ ತುಂಬಾ ಹಾನಿ ಆಗ್ತದೆ ರೈತರಿಗೆ ಈ ತೊಗರಿ ಬೆಳೆಯಲ್ಲಿ ಗೂಡುಮಾರು ಹುಳುವಿನಿಂದ. ಸೊ ನಿರ್ವಹಣೆ ಹೇಗೆ ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬಂದಿದ್ದು. ಸೊ ಇದಕ್ಕೆ ನಾವು ಸಾಮಾನ್ಯವಾಗಿ ರೈತರಿಗೆ ಈ ಔಷಧಿಯನ್ನ ಅಂದ್ರೆ ಕೀಟನಾಶಕ ಸಿಂಪರಣೆ ಮಾಡಿಕೊಂಡು ಇದನ್ನ ನಿಯಂತ್ರಿಸಬೇಕು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದಕ್ಕೆ ಪ್ರೊಫೆನಾಫಾಸ್ ಅಂತ ಬರ್ತದೆ, ಪ್ರೊಫೆನಾಫಾಸ್ 2 ಮಿಲಿ ಪ್ಲಸ್ ಅದರ ಜೊತೆಗೆ ಡೈಕ್ಲೋರಾವಾಸ್ ಅಂತ ಬರ್ತದೆ 0.5 ಮಿಲಿಯನ್ನು ಎರಡನ್ನು ಬೆರೆಸ್ಕೊಂಡು ನಾವು ಸಿಂಪರಣೆ ಮಾಡ್ಕೊಳ್ಳೋದಾದ್ರೆ ಈ ಕೀಟವನ್ನು ನಾವು ನಿಯಂತ್ರಣ ಮಾಡ್ಕೋಬಹುದು. ಇದು ಏನು ಯಥೇಚ್ಛವಾಗಿ ಎಲ್ಲ ಕಡೆನೂ ಬರಲ್ಲ, ಅಲ್ಲಲ್ಲಿ ಬರುತ್ತೆ, ಬಂದ ಸಮಯದಲ್ಲಿ ತೀವ್ರ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡುತ್ತೆ. ಇನ್ನೊಂದು ನಮ್ಮ ರೈತ ಬಾಂಧವರಿಗೆಲ್ಲ ಒಂದು ಚಿರಪರಿಚಿತವಾದಂತ ಕೀಟ ಅಂದ್ರೆ ಕಾಯಿ ಕೊರಕ. ಈ ಕಾಯಿ ಕೊರಕ ಯಾವಾಗ ಬರುತ್ತೆ, ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ಈ ಕಾಯಿ ಕೊರಕ ಸಾಮಾನ್ಯವಾಗಿ ಇದು ಪಾಲಿಫೇಗಸ್ ಅಂತ ಹೇಳ್ತೀವಿ, ಅನೇಕ ಬೆಳೆಗಳು ಬರ್ತಕ್ಕಂಥದ್ದು. ಇವಾಗ ನೀವು ಟೊಮಾಟೋದಲ್ಲಿ ಬರ್ತದೆ, ಇದರಲ್ಲಿ ಬರ್ತದೆ, ಕಡಲೆಯಲ್ಲೂ ಹೆಚ್ಚಿಗೆ ಬರ್ತದೆ, ಅಂದ್ರೆ ದ್ವಿದಳ ಧಾನ್ಯದಲ್ಲಿ ಹೆಚ್ಚಿಗೆ ಬರ್ತಕ್ಕ ಬದನೆಯಲ್ಲಿ ಬರ್ತಕ್ಕಂಥದ್ದು ಬೇರೆ ಕೀಟ. ಇದು ಹೆಲಿಕವರ್ಪ ಆರ್ಮಿಜರ ಅಂತ ಹೇಳ್ಬಿಟ್ಟು ತುಂಬಾ ಬರ್ತದೆ. ನಾನು ಈಗಾಗಲೇ ತಿಳಿಸ್ಕೊಟ್ಟಂಗೆ ನಿಮ್ಗೆ ಒಂದು 70-80% ಹಾನಿ ಉಂಟು ಮಾಡ್ತದೆ ಯಾವ್ದಾದ್ರು ಕ್ರಮಗಳು ಕೈಗೊಳ್ಳದೆ ಇದ್ರೆ. ಇದು ಅಷ್ಟೇನೆ, ಈ ಕೀಟ ಸಾಮಾನ್ಯವಾಗಿ ಒಂದು 120-150 ದಿನದಲ್ಲಿ ಬರ್ತಕ್ಕಂಥ, ಅಂದ್ರೆ ತೊಗರಿ ಬೆಳೆ ನಾವು ಸ್ವಲ್ಪ ದೀರ್ಘಾವಧಿ ಬೆಳೆ ಆದ್ರೆ ನಿಮ್ಗೆ 210 ದಿನದವರೆಗೂ ಇರ್ತಕ್ಕಂಥದ್ದು ತೊಗರಿ. ಅಂದ್ರೆ ವೆರೈಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು 150 ದಿನದ ಮೇಲೆ ಅಂದ್ರೆ ಮೊಗ್ಗು ಇನ್ನೇನು ಬರ್ತದೆ ಅಂತ ಸಮಯದಲ್ಲಿ ಈ ಕೀಟ ಪ್ರಾರಂಭ ಆಗ್ತದೆ. ಸಾಮಾನ್ಯವಾಗಿ ಇದು ಎಲೆ ಮೇಲೆ ಇಡ್ತದೆ, ಅಂದ್ರೆ ಮೊಗ್ಗು ಇನಿಶಿಯೇಷನ್ ಆಗಕ್ ಮೊದಲು ಎಲೆ ಮೇಲೆ ಮೊಟ್ಟೆಯನ್ನ ಇಡುತ್ತೆ, ಒಂದೊಂದೇ ಸಿಂಗಲ್ ಆಗಿ ಇಡ್ತಕ್ಕಂಥದ್ದು ಈ ಪತಂಗ. ಸೊ ಆ ರೀತಿ ಮಾಡಿದಾಗ ಅದು ಎಲೆ ಮೇಲೆ ಈ ಹಸಿರಂಶ ಕೆರೆದು ತಿಂತಕ್ಕಂಥದ್ದು. ಮತ್ತೆ ಮೊಗ್ಗು ಬಂದ ಮೇಲೆ ಮೊಗ್ಗಿನ ಮೇಲೆ ಎಲ್ಲ ನಾವು ನೋಡ್ಬೋದು, ರೈತರಿಗೆಲ್ಲ ಕಾಣಿಸ್ತದೆ ಗಮನಿಸಿದ್ರೆ ಒಂದೊಂದೇ ಮೊಟ್ಟೆ ಇರ್ತಕ್ಕಂಥದ್ದು. ಮತ್ತೆ ಕಾಯಿ ಬಲಿಯೋ ಟೈಮಲ್ಲಿ ಸಿಕ್ಕಾಪಟ್ಟೆ ಬರ್ತಕ್ಕಂಥದ್ದು ತುಂಬಾ ಹಾನಿ ಉಂಟು ಮಾಡ್ತಕ್ಕಂಥದ್ದು. ಇದಕ್ಕೆ ನಾವು ಒಂದು ಮಾನಿಟರಿಂಗ್ ಪರ್ಪಸ್ ಅಂತಾನೂ ಬೇಕಾದ್ರೆ ನಾವು ಈ ಮೋಹಕ ಬಲೆ ಅಂತ ಹೇಳ್ತೀವಿ, ಈ ಕಾಯಿ ಕೊರಕನ್ನು ನಾವು ಇದು ಮಾಡೋಕ್ಕೆ ಮೊಗ್ಗು ಬರಕ್ ಸಮಯದಲ್ಲಿ ಹೆಕ್ಟೇರ್ಗೆ 1-5 ಮೋಹಕ ಬಲೆಗಳನ್ನು ಅಲ್ಲಲ್ಲಿ ನಾವು ಇಡಬೇಕಾಗುತ್ತೆ. ಇಟ್ಟರೆ ಅದೊಂಥರ ನಾವು CCTV ಕ್ಯಾಮ್ರಾದಲ್ಲಿ ಒಂದು ಬ್ಯಾಂಕಲ್ಲಿ ಮಾನಿಟರ್ ಮಾಡಿದಂಗೆ ಈ ಕೀಟನ ನಾವು ಮಾನಿಟರ್ ಮಾಡ್ಬೋದು. ಅಂದ್ರೆ ಇದರ ಕೀಟದ ಹಾವಳಿ ಎಷ್ಟು ಇದೆಯಾ ಇಲ್ವಾ ಅಂತ ನಾವು ನೋಡ್ಬೋದು. ಸೊ ಇದರಲ್ಲಿ ನಮಗೆ ದಿನಕ್ಕೆ ಪ್ರತಿದಿನಕ್ಕೆ 1-2 ಪತಂಗ ಅಂದ್ರೆ 24 ಗಂಟೆಯಲ್ಲಿ ಬಿದ್ದಿದೆ ಅಂದ್ರೆ ಆವಾಗ ರೈತರು ಕ್ರಮಗಳನ್ನು ಕೈಗೊಳ್ಳಬೇಕು. ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುವಂತ ಮಟ್ಟದಲ್ಲಿದೆ ಅಂತ ನಾವು ತಿಳ್ಕೊಬಹುದು. ಹೌದು ಜಮೀನಿನಲ್ಲಿ ಬರ್ತಕ್ಕಂಥದ್ದು ಅಂದಾಜು ಸಿಗತಕ್ಕಂಥದ್ದು. ಇನ್ನು ರೈತರು ಕೆಲವು ರೈತರು ಒಂಥರ ವಿಜ್ಞಾನಿಗಳ ಥರನೇ ಆಗಿದ್ದಾರೆ. ಕೆಲವು ಈ ಟ್ರೆಡಿಷನಲ್ ಏರಿಯಾಸ್ ಅಂತಿದ್ದೀವಿ, ಫಾರ್ ಎಕ್ಸಾಂಪಲ್ ಈ ರಾಮನಗರ ಜಿಲ್ಲೆಗೆ ಹೋದರೆ ನೀವು ಮಾಗಡಿಯಲ್ಲಿ ಯಥೇಚ್ಛವಾಗಿ ಈ ತೊಗರಿ ಬೆಳೀತಕ್ಕಂಥದ್ದು, ಅಥವಾ ನಾವು ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಬಿಜಾಪುರ ಆ ಕಡೆ ಗುಲ್ಬರ್ಗ ಆ ಕಡೆ ಬೀದರು ಆ ಕಡೆ. ಸೊ ಕೆಲವು ರೈತರು ಏನಂದ್ರೆ ಇದನ್ನ ಮೊಗ್ಗಿನ ಮೇಲೆ ಮೊಟ್ಟೆ ಇದೆಯಾ ಇಲ್ವಾ ಅನ್ನೋ ಅಂತ ನೋಡಿ ಕೂಡ ಸೂಚನೆ ಮೇಲೆ ಮಾಡ್ತಕ್ಕಂಥದ್ದು. ಈ ಸರಿ ಎಷ್ಟು ಮಟ್ಟಿಗೆ ಇದ್ರ ಹಾವಳಿ ಬರ್ಬೋದು ಅಂತ ರೈತರಿಗೆ ಗೊತ್ತಿರ್ತದೆ. ಇದನ್ನೇನಂದ್ರೆ ಸಮಗ್ರ ನಿರ್ವಹಣಾ ಕೀಟ ನಿರ್ವಹಣಾ ಕ್ರಮಗಳು ಅನುಸರಿಸಬೇಕು. ಯಾಕಂದ್ರೆ ಇದು ಒಂಥರ ಯಾವಾಗ್ಲೂ ಬರ್ತಕ್ಕಂಥದ್ದು. ಈ ದ್ವಿದಳ ಧಾನ್ಯಗಳಲ್ಲಿ ಈಗಾಗಲೇ ನೀವು ಹೇಳ್ದಂಗೆ ಕಡಲೆ ಮತ್ತು ಇದು ತೊಗರಿ ಮತ್ತೆ ಇದರಲ್ಲಿ ಅವರೆಯಲ್ಲಿ ಹೆಚ್ಚಿಗೆ ಬರ್ತಕ್ಕಂಥದ್ದು. ಸೊ ಇದಕ್ಕೆ ನಾವು ಇಂಟಿಗ್ರೇಟೆಡ್ ಪೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಸಮಗ್ರ ಪೀಡಾ ನಿರ್ವಹಣೆ, ಎಲ್ಲ ಕ್ರಮ ಅನುಸರಿಸಬೇಕು ಅಂತ. ಸಮಗ್ರವಾಗಿ ಹೌದು, ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಈ ಇದರಲ್ಲಿ ಮಾಗಿ ಉಳುಮೆ ಮಾಡೋದು, ಸಾಮಾನ್ಯವಾಗಿ ಪದೇ ಪದೇ ತೊಗರಿಯನ್ನ ನಾವು ಒಂದೇ ಜಮೀನಲ್ಲಿ ಬೆಳೀತಿದ್ರೆ ರೈತರು, ಮಾಗಿ ಉಳುಮೆ ಮಾಡೋದ್ರಿಂದ ಅದು ಕೋಶ ವ್ಯವಸ್ಥೆ ಇರ್ತದೆ, ಮಣ್ಣಲ್ಲಿ ಕೋಶ ವ್ಯವಸ್ಥೆ ಇರ್ತದೆ. ಸಾಮಾನ್ಯವಾಗಿ ರೈತರು ಹಳ್ಳಿ ಕಡೆ ಗಮನಿಸಿರ್ಬೋದು, ನೇಗಿಲು ಉಳುಮೆ ಮಾಡ್ತಾ ಇದ್ರೆ ಹಿಂದ್ಗಡೆ ಪಕ್ಷಿಗಳು ಮತ್ತೆ ಕಾಗೆಗಳು ಬಂದು ಆ ಕೀಟಗಳನ್ನ ತಗೊಂಡೋಗ್ತಿರ್ತವೆ. ಹೌದೌದು. ಸೊ ಈ ಕೋಶ ವ್ಯವಸ್ಥೆಯನ್ನ ತಿಂದು ಪಕ್ಷಿಗಳು ನಿರ್ವಹಣೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಮಾಗಿ ಉಳುಮೆ ಮಾಡಿದಾಗ ಬಿಸಿಲು, ನಾವು ಹೀಟ್ ಸೂರ್ಯನ ಕಿರಣಗಳ ತಾಪಕ್ಕೆ ಸಿಕ್ಕಿ ಅದು ಕೋಶ ವ್ಯವಸ್ಥೆ ಸಾಯ್ತಕ್ಕಂಥದ್ದು. ಅದು ಇನಿಷಿಯಲ್ ಸ್ಟೇಜ್ ಅಲ್ಲೇ ನಾವು, ಅಂದ್ರೆ ಪತಂಗ ಆಗಕ್ ಮೊದಲೇ ನಾವು ಅದನ್ನ ಸಾಯಿಸಬೇಕು, ಮಾಗಿ ಉಳುಮೆ ಮಾಡೋದು. ಅದಾದ್ಮೇಲೆ ನೀವು ಈ ಬೆಳೆದ ಹಂತದಲ್ಲಿದ್ದಾಗ ನಾವು ಇದಕ್ಕೆ ಅನೇಕ ಕ್ರಮಗಳು ವಹಿಸಬೇಕಾಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಮೊಗ್ಗು ಬಂದಾಗ ಆಟ ಸಮಯದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಬೇಕಾದ್ರೆ ನಾವು ಈ ರೈತರು ಈ ಪಕ್ಷಿಗಳು ಕೂತ್ಕೊಳ್ಳೋಕ್ಕೋಸ್ಕರ ನಾವು ಇದನ್ನ ಅಂದ್ರೆ ಒಂದು ಒಂದೂವರೆ ಅಡಿ ಎತ್ತರದಲ್ಲಿ ಈ ಕವಳದ ರೆಂಬೆಗಳನ್ನ ಇಡಬೇಕಂದ್ರೆ ಆ ಒಂದು ಬೆಳೆ ಮಟ್ಟಕ್ಕಿಂತ ಒಂದು ಒಂದೂವರೆ ಅಡಿ ಎತ್ತರ ಜಾಸ್ತಿ ಎತ್ತರ ಇರಬಾರ್ದು. ಯಾಕಂದ್ರೆ ಪಕ್ಷಿಗಳು ಬಂದು ಕೂತ ಮೇಲೆ ಅಲ್ಲಿ ಕಣ್ಣಾಡಿಸಿದಾಗ ಅದಕ್ಕೆ ಹುಳುಗಳು ಕಾಣಿಸಿದ್ರೆ ಎತ್ತರದಲ್ಲಿರಬಾರ್ದು. ಒಂದು ಅಡಿಯ ಎತ್ತರದಲ್ಲಿದ್ರೆ ಅದಕ್ಕೆ ಆ ಕಡೆ ಈ ಕಡೆ ನೋಡಿದಾಗ ಪಕ್ಷಿಗಳಿಗೆ ಕಾಣಿಸ್ತಕ್ಕಂತ ಆ ಮರಿ ಹುಳುಗಳನ್ನ ಆಯ್ಕೊಂಡು ಅದನ್ನ ತಿಂತಕ್ಕಂಥದ್ದು. ಮತ್ತೆ ಶೇಕಡ ಸುಮಾರು 50% ಮೊಗ್ಗು ಬಂದಾಗ ನಾವು ಕೆಲವು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅದರಲ್ಲೂ ನಿಮ್ಗೆ ನಾನು ಈಗಾಗಲೇ ಹೇಳಿದೆ, ಆ ಮೊಗ್ಗು ಬಂದಾಗ ಒಂದೊಂದೇ ಮೊಟ್ಟೆ ಇಡತಕ್ಕಂಥದ್ದು. ಆವಾಗ ಏನ್ ಮಾಡ್ಬೇಕಂದ್ರೆ ಈ ಮೊಟ್ಟೆ ನಾಶಕಗಳಂತ ಹೇಳ್ತೀವಿ ನಾವು, ಕೆಲವು ಔಷಧಿಗಳಿದಾವೆ ತತ್ತಿ ಅಥವಾ ಮೊಟ್ಟೆ ನಾಶಕಗಳಂತ ಹೇಳ್ಬಿಟ್ಟು, ಅದರಲ್ಲಿ ನಮ್ಗೆ ಪ್ರೊಫೆನಫಾಸ್ ಅಂತ ಒಂದಿದೆ, ಅದನ್ನು ಯೂಸ್ ಮಾಡ್ಬೋದು. ಅಂದ್ರೆ 2 ml/L ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಮೊದಲು ಲ್ಯಾನೆಟ್ ಅಂತ ಬರ್ತಿತ್ತು ಮೆಥಾಮಿಲ್, ಬಟ್ ಈ ಇತ್ತೀಚೆಗೆ ಅದು ಅವೈಲೇಬಿಲಿಟಿ ಇಲ್ಲದೆ ಇರೋದ್ರಿಂದ ನಾವು ಈ ತತ್ತಿನಾಶಕಗಳು ಪ್ರೊಫೆನಫಾಸ್ ಅನ್ನು ಅಥವಾ ಥಯೋಡಿಕಾರ್ಫ್ ಅಂತ ಒಂದು ಬರ್ತದೆ ಅಲ್ಲಿ, ಅದನ್ನ ಯೂಸ್ ಮಾಡ್ಬೋದು. ಅದನ್ನ 0.75 g/L ಹಾಕಿ ಸಿಂಪಡಣೆ ಮಾಡಿಕೊಂಡು ಈ ತತ್ತಿನಾಶಕಗಳಿಂದ ಅದನ್ನ ನಿರ್ವಹಣೆ ಮಾಡ್ಕೋಬಹುದು. ಮತ್ತೆ ಎರಡನೇ ಮರಿ ಹುಳ, ಅಂದ್ರೆ ಒಂದು ಮತ್ತೆ ಎರಡನೇ ಹಂತದಲ್ಲಿ ಮರಿ ಹುಳ ಏನಾದ್ರೂ ಇದ್ರೆ ಈ ಹೆಲಿಕವರ್ಪ NPV ಅಂತ ಬರ್ತದೆ. ಈ ಇದನ್ನ ನಾವು ವೈಜ್ಞಾನಿಕವಾಗಿ ಹೆಲಿಕವರ್ಪ ಆರ್ಮಿಜನ್ ಅಂತ ಕರಿತೀವಿ. ಸೊ ನಮ್ಗೆ ಮಾರ್ಕೆಟ್ ಅಲ್ಲಿ ಹೆಲಿಕವರ್ಪ ಆರ್ಮಿಜನ್ ಇದಕ್ಕೆ HANPV ಅಂತ ಸಿಗ್ತದೆ, ಅದು ವೈರಸ್. ಸೊ ಆ ಹಂತದಲ್ಲಿ ಒಂದು ಮತ್ತೆ ಎರಡನೇ ಹಂತದಲ್ಲಿ ಮಾತ್ರ ಸಿಂಪಡಣೆ ಮಾಡಬೇಕಾಗುತ್ತೆ. ಪ್ರಾರಂಭದಲ್ಲಿ ಮರಿ ಹುಳ ದಪ್ಪದಾದ ಮೇಲೆ ಸಿಂಪಡಣೆ ಮಾಡಿದ್ರೆ ಪರಿಣಾಮಕಾರಿಯಾಗಿ ಇದನ್ನ ನಿಯಂತ್ರಣ ಮಾಡೋದು ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಒಂದು ಮತ್ತೆ ಎರಡನೇ ಹಂತದಲ್ಲಿ ಸುಮಾರು 1 acre 100 larval ಈಕ್ವಲೆಂಟ್ಸ್ ಅಂತ ಹೇಳಿ, ಅದಕ್ಕೆ ಅಂದ್ರೆ 1 hectare 250 larval ಈಕ್ವಲೆಂಟ್ಸ್ ಅಂತ ಹೇಳ್ತೀವಿ. ಸೊ 1 acre ಬೇಕಾಗಿರೋದು 100 larval ಈಕ್ವಲೆಂಟ್ಸ್. ಇದನ್ನ ಯಾವ ರೀತಿ ಸಿಂಪಡಣೆ ಮಾಡ್ಬೇಕಂದ್ರೆ ಸಂಜೆ ವೇಳೆಯಲ್ಲಿ, ಅಂದ್ರೆ ತಂಪು ವಾತಾವರಣದಲ್ಲಿ. ಬೆಳಗ್ಗೆನು ತಂಪು ವಾತಾವರಣ ಇರ್ತದೆ, ಆದ್ರೆ ಸಂಜೆ ವೇಳೆ ನಾವು ತುಂಬಾ ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಈ ಸೂರ್ಯ ರಶ್ಮಿಯಿಂದ ಬರ್ತಕ್ಕಂಥ UV light ಅಂತ ಹೇಳ್ತೀವಿ, UV radiation ಬಿದ್ದಾಗ ಇದು NPV ಅನ್ನೋದು ಒಂದು ಪ್ರೋಟೀನ್, ಅದು ಡಿಸ್ಇಂಟಿಗ್ರೇಟ್ ಆಗಿಬಿಟ್ಟು ಅಷ್ಟೊಂದು ಪರಿಣಾಮಕಾರಿಯಾಗಿ ಉಪಯೋಗ ಆಗಲ್ಲ. ಸೊ ಅದಕ್ಕೆ ಸಂಜೆ ವೇಳೆ ತಂಪಾದ ವಾತಾವರಣದಲ್ಲಿ ಇದಕ್ಕೆ ಬೆಲ್ಲ ಬೆರೆಸ್ಕೋಬೇಕಾಗುತ್ತೆ. 3-4 g ಸಾಮಾನ್ಯವಾಗಿ 1 liter ನೀರಿಗೆ ಬೆಲ್ಲವನ್ನು ಬೆರೆಸ್ಕೊಳ್ಳೋದ್ರಿಂದ, ಮತ್ತೆ ಅದಕ್ಕೆ ಟೀಪಾಲ್ ಅಂತ ಹೇಳ್ತೀವಿ ಯೂಶುವಲಿ, ಅಂದ್ರೆ ನಾವು ಸ್ಪ್ರೆಡರ್ ಅಂತಾನು ಕೆಲವು ಸಮಯದಲ್ಲಿ ಕೀಟನಾಶಕ ಅಥವಾ ಈ NPV ಅನ್ನು ಹರಡುತ್ತೆ. ಹರಡದು ಸಿಂಪಡಣೆ ಮಾಡಿದಾಗ ಎಲೆ ಮೇಲೆ ಬಿದ್ದ ತಕ್ಕಂಥದ್ದು NPV ಅನ್ನು ಹರಡುತ್ತೆ, ಹರಡತಕ್ಕಂಥದ್ದು. ಸೊ ಈ ಬೆಲ್ಲ ಮತ್ತು ಟೀಪಾಲ್ ಬೆರೆಸ್ಕೊಂಡು ಇದು ಮಾಡಿದಾಗ NPV ಅನ್ನು ಮಾಡಿದಾಗ ನಾವು ಪರಿಣಾಮಕಾರಿಯಾಗಿ ಇದನ್ನ ಕೀಟವನ್ನ ನಿಯಂತ್ರಿಸಬಹುದು. ಇನ್ನ ಈ ಎಲ್ಲಾ ಕ್ರಮಗಳನ್ನು ಕೈಗೊಂಡ್ರು ಈ ಹುಳನ್ನ ನಿಯಂತ್ರಿಸಕ್ಕೆ ಆಗ್ಲಿಲ್ಲ ಅಂದಾಗ ನಾವು ಅನೇಕ ಔಷಧಿಗಳು ಕೀಟನಾಶಕಗಳು ಇರೋದ್ರಿಂದ ಆ ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ನಿಮ್ಗೆ ಮುಖ್ಯವಾಗಿ ನಿಮ್ಗೆ ಇಂಡಾಕ್ಸಿಕಾರ್ಬನ್ ಬರ್ತದೆ, ಇದಾದ್ರೆ 1 ml/L ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ರೀತಿ ಎಮಾಮೆಕ್ಟಿನ್ ಬೆಂಜಾಯಿಟ್ ಅಂತ ಸಿಗ್ತದೆ, ಅದನ್ನು ರೈತರು ಉಪಯೋಗಿಸ್ಕೋಬಹುದು. ಅಥವಾ ಸ್ಪೈನೋಸಾಡ್ ಅಂತ ಬರ್ತದೆ, ಅದನ್ನಾದ್ರೆ 0.2 ml/L ಅಂತ ಹೇಳ್ಬಿಟ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಈ ಎಲ್ಲಾ ಔಷಧಿಗಳಿಂದ ನಾವು ಈ ಕೀಟವನ್ನು ಸಮಗ್ರವಾಗಿ ನಿಯಂತ್ರಣ ಮಾಡ್ಕೋಬಹುದು. ಬೇವಿನ ಬೀಜದ ಕಷಾಯನ್ನು ಬಳಸ್ಕೋಬಹುದಲ್ವೇ? ಬೇವಿನ ಬೀಜವನ್ನು 4% ಅಥವಾ 5% NSK ಅಂತ ಹೇಳ್ತೀವಿ. ಇದನ್ನ ರೈತರೇ ಸ್ವತಃ ತಯಾರು ಮಾಡ್ಕೋಬಹುದು. ಇದು ಯಾವ ರೀತಿ ರೈತರು ಇದು ಮಾಡ್ಕೋಬಹುದು ಅಂದ್ರೆ ಈ ಕೀಟ ಪ್ರಮಾಣ ನೋಡಿಕೊಂಡು ಇದನ್ನ ಬಳಸ್ಕೋಬೇಕು. ಅಂದ್ರೆ ಕೀಟದ ತೀವ್ರತೆ ಜಾಸ್ತಿ ಇದ್ರೆ ಸ್ವಲ್ಪ ರೈತರು ಬೇಗ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದರಿಂದ ಕೀಟನಾಶಕಗಳು ಹೋಗ್ತಾರೆ. ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರೂ ಈ ಕೀಟ ಬಂದಿದ್ರೆ ಈ ಬೇವಿನ ಬೀಜದ ಕಷಾಯವನ್ನ ರೈತರು ಸ್ವತಃ ತಯಾರು ಮಾಡ್ಕೋಬಹುದು, ಅಥವಾ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು ಬೇವಿನ ಎಣ್ಣೆಯನ್ನು ಬಳಸ್ಕೋಬಹುದು. ಬೇವಿನ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು ಇದು ಮಾಡ್ಕೋಬಹುದು. ಸಾಮಾನ್ಯವಾಗಿ ರೈತರಿಗೆ ಏನಾದ್ರು ಬೀಜ ಸಿಕ್ಕೋದಾದ್ರೆ ಅವರನ್ನು ಬೇಕಾದ್ರೆ ನೀವು 5% NSKE ಅಂದ್ರೆ 10 KG ಬೀಜವನ್ನು ತಗೋಬೇಕಾಗುತ್ತೆ. 10 KG ಎಲ್ಲ ಸಿಪ್ಪೆ ಸುಳಿದ ಮೇಲೆ ರೈತರಿಗೆ ಒಂದು 5 KG ಸಿಗ್ತದೆ. ಆ ಸಿಪ್ಪೆ ಆಲ್ಮೋಸ್ಟ್ 50% ಹೋಗ್ಬಿಡ್ತದೆ. ಆ ಕರ್ನಲ್ ಅಂತ ಹೇಳ್ತೀವಿ ನಾವು 50% 10 KG ಇಂದ ನಮ್ಮ ಇದು ರೈತರು ತಗೊಂಡಾಗ 5 KG ಕರ್ನಲ್ ಸಿಗ್ತದೆ. ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಜಜ್ಜಿಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರಿನಲ್ಲಿ ಇದು ಮಾಡ್ಬೇಕು. ನೆನೆ ಹಾಕ್ಬೇಕು, ಒಂದು 20-25 ಲೀಟರ್ ನೆನೆ ಹಾಕ್ಬೇಕು. ಮಾರನೇ ದಿನ ಇದನ್ನ ನಾವು ಕ್ಲೀನಾಗಿ ಕಲಸ್ಬಿಟ್ಟು ಅದನ್ನ ಸೋಸ್ಬಿಟ್ಟು ಮತ್ತೆ ಮಿಕ್ಕಿದ್ದು 75 ಲೀಟರ್ ಆಡ್ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಇದು 5 KG 100 ಲೀಟರ್ ಅಲ್ಲಿ ಕಲಿಸಿದಾಗ ನಮ್ಗೆ 5% ಸಿಗ್ತಕ್ಕಂಥದ್ದು. ರೈತರು ಇದನ್ನು ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೋಬಹುದು ರೈತರು. ಇದು ಮುಖ್ಯವಾಗಿ ಈ ತೊಗರಿಯ ಕಾಯಿಕೊರಕದ ನಿರ್ವಹಣೆ ಬಗ್ಗೆ ಆಯ್ತು. ಇನ್ನೊಂದು ತಾವು ತಿಳಿಸಿದ್ದು ಕಾಯಿ ನೊಣ ಅಂತ. ನೊಣ ಅಂತ ಬೀಜ ನೊಣ ಅಂತ ಸಾಮಾನ್ಯವಾಗಿ ಕರೀತೀವಿ. ಇದು ಯಾಕಂದ್ರೆ ಒಂದು ಬೀಜ ಸಾಕು ಇದಾಗ ಜೀವನ ಚರಿತ್ರೆ ಮುಗಿಸಕ್ಕೆ. ಸಾಮಾನ್ಯವಾಗಿ ಕಾಯಿ ಬಲಿಯೋ ಟೈಮಲ್ಲಿ ಬರ್ತಕ್ಕಂಥದ್ದು. ಇದು ಮೆಚುರೇಷನ್ ಅಂತ ಹೇಳ್ತೀವಿ, ಪಾರ್ಟ್ ಸೆಟ್ ಆದ್ಮೇಲೆ. ಇದು ಏನಂದ್ರೆ ನಮ್ಗೆ ಈ ನೊಣ ಇದೆಯ ಪ್ರೌಢ ನೊಣ, ಇದನ್ನು ಒಳಪದರದಲ್ಲಿ ಆ ಕಾಯಿ ಮೇಲೆ ಒಳಪದರದಲ್ಲಿ ಮೊಟ್ಟೆ ಇರ್ತಕ್ಕಂಥ ತತ್ತಿ. ಸೊ ಮರಿ ಹುಳ ಮೊಟ್ಟೆಯಿಂದ ಬಂದ ಮೇಲೆ ಆ ಬೀಜವನ್ನು ತಿಂತಕ್ಕದ್ದು. ಒಂದು ಬೀಜ ಇದರ ಜೀವನ ಚರಿತ್ರೆ ಮುಗಿಸೋದಕ್ಕೆ ಸಾಕಾಗತ್ತದೆ. ಇದು ಇತ್ತೀಚಿನ ದಿನಗಳಲ್ಲಿ ಇದರ ಹಾವಳಿ ಜಾಸ್ತಿ ಆಗ್ತಿದೆ, ರೈತರಿಗೆ ಗೊತ್ತಾಗೋದೇ ಇಲ್ಲ. ಆ ಇದನ್ನ ನಾವು ಪಾಡ್ ಅಂತ ಏನ್ ಹೇಳ್ತೀವಿ ನಾವು ತೊಗರಿ, ಇದನ್ನ ಕಾಯಿಯನ್ನ ಬಿಡಿಸಿದಾಗ ಮಾತ್ರ ಗೊತ್ತಾಗುತ್ತೆ ಬೀಜ ಹಾಳಾಗಿದೆ ಅಂತ ಹೇಳಿ. ಇದನ್ನ ನಿಯಂತ್ರಿಸಲು ಆಕ್ಚುಲಿ ಡೆಲ್ಟಾ ಮೆಥ್ರಿನ್ ಅಂತ ಒಂದು ಔಷಧಿ ಬರ್ತದೆ, ಅದನ್ನು 1 mL/L ಹಾಕೊಂಡು ಸಿಂಪರಣೆ ಮಾಡಿಕೊಂಡು ಅದರ ಜೊತೆಗೆ ಬೆಲ್ಲಾನು ಇದಕ್ಕೂ ಅಷ್ಟೇ 2 g ಬೆಲ್ಲಾನು ಬೆರೆಸ್ಕೊಂಡು ಸಿಂಪರಣೆ ಮಾಡಿಕೊಂಡು ಇದನ್ನ ಎಫೆಕ್ಟಿವ್ ಆಗಿ ನಿಯಂತ್ರಣ ಮಾಡಬಹುದು. ಇವು ಮುಖ್ಯವಾಗಿ ತೊಗರಿಗೆ ಬರುವಂತಹ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಆಯ್ತು. ಇನ್ನು ತೊಗರಿಗೆ ಬರುವಂತಹ ಪ್ರಮುಖವಾದ ರೋಗಗಳು ಯಾವ್ಯಾವು ಅಂತೇಳಿ? ತೊಗರಿಯಲ್ಲಿ ಸಾಮಾನ್ಯವಾಗಿ 3 ರೋಗ ಬರ್ತವೆ, ಅದರಲ್ಲಿ 2 ರೋಗ ತುಂಬಾ ಯಥೇಚ್ಛವಾಗಿ ಬರ್ತಕ್ಕಂಥದ್ದು. ಮೊದಲನೇದಾಗಿ ಬಂಜೆ ರೋಗ ಅಂತ ಹೇಳ್ತೀವಿ, ಇದು ಸ್ಟರ್ಲಿಟಿ ಮೊಸಾಯಿಕ್ ಅಂತ ಹೇಳ್ತೀವಿ ಆಕ್ಚುಲಿ. ಇದು ನಮಗೆ ಇನ್ನೊಂದು ಬಂದು ಸೊರಗು ರೋಗ ಅಂತ, ಇನ್ನೊಂದು ಎಲೆ ಚುಕ್ಕೆ ರೋಗ ಅಂತ ಹೇಳ್ಬಿಟ್ಟು. ಈ ಬಂಜೆ ರೋಗ ಸಾಮಾನ್ಯವಾಗಿ 40-45 ದಿನದಲ್ಲಿ ಅಂದ್ರೆ ಬೀಜ ಬಿತ್ತನೆ ಮಾಡಿದ್ಮೇಲೆ ಕಾಣಿಸ್ಕೊಳ್ತಕ್ಕಂಥದ್ದು. ಈ ನಾನು ಈಗಾಗಲೇ ಹೇಳಿದೆ, ಇದು ವೈರಸ್ ಇಂದ ಬರ್ತಕ್ಕಂಥದ್ದು. ಹಾಗಾಗಿ ಯಾವ್ದಾದ್ರು ಕೀಟ ಆದ ಅವಶ್ಯಕತೆ ಇರುತ್ತೆ ಹರಡೋದಕ್ಕೆ? ಹೌದೌದು, ಇದು ನುಸಿ ಅಂತ ಬರ್ತದೆ. ನುಸಿ ಕೀಟ ಅಲ್ಲ, ಅದು ನುಸಿ ಕೀಟ ಅಲ್ಲ, ಅಸೇರಿಯ ಖಜಾನಿಯನ್ನ ವೈಜ್ಞಾನಿಕವಾಗಿ ಕರಿತೀವಿ. ಈ ನುಸಿ ಬಂದಾಗ ಅದರಲ್ಲೂ ನಾವು ಏನಾದರೂ ಕ್ರಮ ಕೈಗೊಳ್ಳದಿದ್ರೆ ಹೆಚ್ಚಿಗೆ ಕಾಣಿಸ್ತಕ್ಕಂಥದ್ದು. ಇದು ಒಂದು ಗಿಡದಿಂದ ಅಂದರೆ ಆರೋಗ್ಯವಂತವಾದ ಗಿಡಕ್ಕೆ ಈ ರೋಗ ಬಂದಿರತಕ್ಕಂಥ ಗಿಡದಿಂದ ರಸ ಹಿಡಿದ್ಬಿಟ್ಟು ಆರೋಗ್ಯವಂತ ಗಿಡ ರಸ ಹಿಡಿದಾಗ ಹರಡ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ 40-45 ದಿನದಲ್ಲಿ ಕಾಣಿಸ್ಕೊಳ್ತಾ ಇನಿಷಿಯಲ್ ಸ್ಟೇಜಸ್ನಲ್ಲಿ. ಆವಾಗ ಏನಂದರೆ ರೈತರು ಅದನ್ನು ಗಿಡ ನೋಡಿಕೊಂಡು ಅದನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಯಾಕೆಂದರೆ ಯಾವುದೇ ಒಂದು ವೈರಸ್ಸನ್ನು ನಿಯಂತ್ರಣ ಮಾಡೋಕ್ಕೆ ಒಂದು ಔಷಧಿಗಳಿಲ್ಲ, ಏನಿದ್ರು ಅದು ವೆಕ್ಟಾರ್ಸ್ ಅಂತ ಹೇಳ್ತೀವಿ, ಕಾಡ್ತಕ್ಕಂಥ ಕೀಟ ಅಥವಾ ನುಸಿಯನ್ನು ನಾವು ರೈತರು ನಿಯಂತ್ರಿಸಬೇಕಾಗ್ತದೆ. ಸೊ ನುಸಿ ನಿಯಂತ್ರಣ ಮಾಡಬೇಕಾಗುತ್ತದೆ. ಇದಕ್ಕೆ ನಮಗೆ ನುಸಿನಾಶಕಗಳು ಅಂತ ಹೇಳಿಬಿಟ್ಟು ಅನೇಕ ಔಷಧಿಗಳಿದ್ದಾವೆ. ಸಾಮಾನ್ಯವಾಗಿ ರೈತರು ಡೈಕಫಾಲನ್ನು 2 mL ಅಥವಾ 2.5 mL/L ಹಾಕಿ ಸಿಂಪಡಣೆ ಮಾಡ್ಕೊಳ್ತಾರೆ. ಅಥವಾ ಪ್ರೊಫೆನಫಾಸ್, ನಾನು ಈಗಾಗಲೇ ಹೇಳಿದೆ, ಪ್ರೊಫೆನಫಾಸನ್ನು ಯೂಸ್ ಮಾಡೋದ್ರಿಂದ ಅದು ಕೀಟನಾಶಕ ಶಕ್ತಿನೂ ಇದೆ ಮತ್ತು ನುಸಿನಾಶಕ ಇದರಿಂದ ಇರೋದ್ರಿಂದ ಅಲ್ಲಿ ನಮಗೆ ಇದು ಗುಡುಮಾರು ಹುಳ ಪ್ಲಸ್ ಇದು ಎರಡು ನಿಯಂತ್ರಣ ಮಾಡ್ಕೋಬಹುದು. ಅಂದ್ರೆ ಮುಖ್ಯವಾಗಿ ಬಂಜೆ ರೋಗ ಅಂತಂದ್ರೆ ಯಾವುದೇ ರೀತಿಯ ಹೂಗಳು ಬರೋದಿಲ್ಲ ಅದರಲ್ಲಿ. ಅದನ್ನೇ ಬಂಜೆ ರೋಗ ಅಂದ ತಕ್ಷಣ ನಾವು ಇವಾಗ ನಾವು ಮಾಮೂಲಿ ಮನುಷ್ಯರಲ್ಲಿ ಬಂಜೆ ಅಂತ ಹೇಳಿದ್ರೆ ಹೆಂಗೆ ಮಕ್ಕಳು ಹೆರಲ್ವೋ ಆ ರೀತಿ ಇಲ್ಲಿ ಹೂವು ಅಥವಾ ಯಾವುದೇ ಕಾಯಿಯನ್ನ ಸ್ಟರ್ಲಿಟಿ ಮೊಸಾಯಿಕ್ ಅಂತ ಹೇಳ್ತೀವಲ್ಲ, ಬಂಜೆ ರೋಗ ಬಂದಿರತಕ್ಕಂಥ ಗಿಡದಲ್ಲಿ ಕುಬ್ಜ ಆಗ್ತವೆ. ಅಂದ್ರೆ ಎಲೆ ಎಲ್ಲ ಸಣ್ಣ ಸಣ್ಣ ಎಳೆ ಇರ್ತದೆ, ಮತ್ತೆ ನಾವು ಸೂರ್ಯನ ಬೆಳಕಿಗೆ ಇಟ್ಟಾಗ ನಮಗೆ ಅದು ಹಳದಿ ಮತ್ತು ಹಸಿರು ಕಲರ್ ಒಂಥರ ಮಚ್ಚೆಗಳ ತರ ಎಲೆಗಳ ಮೇಲೆ ರೈತರಿಗೆ ಕಾಣಿಸ್ತದೆ ಸಾಮಾನ್ಯವಾಗಿ. ಅಂದ್ರೆ ಇದು ಸಾಕಷ್ಟು ರೀತಿಯಲ್ಲಿ ಇವತ್ತು ಕಂಡು ಬರ್ತಾ ಇದೆ, ಕಂಡು ಬರ್ತಾ ಇದೆ ಯಥೇಚ್ಛವಾಗಿ. ನಾವು ಅದರಲ್ಲೂ ಈ ಕಡೆ ರಾಮನಗರದ ಕಡೆ ಹೋದಾಗ ಸರಿಸುಮಾರು ಜಾಸ್ತಿ ಬರ್ತಕ್ಕಂಥದ್ದು. ಇದಕ್ಕೆ ತಳಿಗಳು ಇವಾಗ ತಳಿಗಳಿದಾವೆ, ಹೌದು, BRG3 ಅಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದಾರೆ, ಹೋದ ವರ್ಷ ಬಿಡುಗಡೆ ಮಾಡಿದ್ದಾರೆ. ಇದಕ್ಕೂ ಮತ್ತೆ ಈ ಸ್ವರ್ಗರೋಗಕ್ಕೂ ಎರಡಕ್ಕೂ ಆಗೋದ್ರಿಂದ BRG3 ರೈತರು ಪಡೆದು ಉಪಯೋಗಿಸ್ಕೋಬಹುದು. ಇದು ಮುಖ್ಯವಾಗಿ ಬಂಜರೋಗದ ಬಗ್ಗೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ತೊಗರಿ ಬರುವಂತಹ ಪ್ರಮುಖವಾದ ರೋಗ ಅಂದ್ರೆ ಸೊರಗು ರೋಗ. ಹೌದು, ಸೊರಗು ರೋಗದ ಲಕ್ಷಣಗಳು ಹೇಗಿರ್ತವೆ, ಇದು ಹೇಗೆ ಬರುತ್ತೆ ಅಂತೇಳಿ? ಸೊರಗು ರೋಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆನೂ ಈ ತೊಗರಿಗೆ ಬರ್ತಕ್ಕಂಥದ್ದು, ಅದು ಪ್ರಮುಖ ರೋಗ ಆಗಿರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಗಿಡ ಬೆಳವಣಿಗೆ ಅಂದ್ರೆ 45-60 ದಿನ ಆದ್ಮೇಲೆ ಗಿಡ ಅಲ್ಲೊಂದು ಇಲ್ಲೊಂದು ಸಾಯ್ತಕ್ಕಂಥದ್ದು. ಅದೇ ಒಂದು 50% ಹೂ ಬಂದಾಗ ಸಮಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಪ್ಯಾಚ್ ಅಲ್ಲಿ ಗಿಡ ಸತ್ತೋಗ್ತಕ್ಕಂಥದ್ದು. ಈ ಭಾಗದಿಂದ ಸುಮಾರು 90% ಅಷ್ಟು ಅಷ್ಟು ಹಾನಿ ಆಗ್ತಕ್ಕಂಥದ್ದು. ಈ ಮಾಗಡಿ ಕಡೆ ಹೋದ್ರೆ ನೀವು ಸೊರಗು ರೋಗದಿಂದ ಕೆಲವೊಮ್ಮೆ ರೈತರ ಹೊಲದಲ್ಲಿ ಒಂದು ಕಾಯಿನೂ ಕೀಳಕ್ಕಾಗಲ್ಲ, ಅಂದ್ರೆ ಎಲ್ಲ ಫೀಲ್ಡ್ ಅಲ್ಲಿ ಎಲ್ಲ ಸಾಯ್ತಕ್ಕಂಥದ್ದು ಆ ರೀತಿ ಇರ್ತಕ್ಕಂಥದ್ದು. ಇದು ನಾನು ಈಗಾಗಲೇ ಹೇಳಿದೆ, 45-60 ದಿನದಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಕಾಣಿಸ್ತಕ್ಕಂಥದ್ದು. ಸೊ ಇದಕ್ಕೆ ಬೀಜೋಪಚಾರನೂ ನಾವು ಸ್ವಲ್ಪ ರೆಕಮೆಂಡ್ ಮಾಡ್ತೀವಿ. ಸೊರಗು ರೋಗ ಅಂದರೆ ಇದು ಸಿಂಪ್ಟಮ್ಸ್ ಅಂದರೆ ನಮಗೆ ಈ ತಳಭಾಗದ ಎಲೆಗಳೆಲ್ಲ ಅರಿಶಿನ ಕಲರ್ ಆಗಿಬಿಟ್ಟು ಗಿಡ ಸೊರಗತಕ್ಕಂಥದ್ದು, ಬಾಡ್ತದೆ ನಿಧಾನವಾಗಿ. ಅಂದರೆ ಸಾಕಷ್ಟು ತೇವಾಂಶ ಇದ್ರೂ ಪೋಷಕಾಂಶ ಇದ್ರೂ ಜಮೀನಲ್ಲಿ ಬಾಡ್ತಕ್ಕಂಥದ್ದು. ಮತ್ತು ಎಲೆ ಉದುರಲ್ಲ ಈ ಗಿಡದಿಂದ, ನಾವು ಈವನ್ ಎಲ್ಲ ಬಾಡಿ ಒಣಗಿದ ಮೇಲೆ ಗಿಡ ಅದನ್ನು ಅಳಗಾಡಿಸಿದ್ರು ನಮಗೆ ಬೀಳಲ್ಲ ಎಳೆ ಅಂಟ್ಕೊಂಡಿರ್ತದೆ. ಮತ್ತೆ ಅಂತಹ ಗಿಡನ ನಾವು ರೈತರು ಏನಾದ್ರೂ ಕಿತ್ತು ನೋಡಿದಾಗ ಆ ಗಿಡ ಬೇರೆಲ್ಲ ಕೊಳೆಯಲ್ಲ, ಕೊಳೆಯಲ್ಲ, ಬಟ್ ಯಾಕಂದ್ರೆ ಒಂದು ಯಾವ್ದೇ ಒಂದು ಇದರಲ್ಲಿ ಕೊಳ್ತೋಗ್ತವೆ ಬೇರು, ಬಟ್ ಇದರಲ್ಲಿ ಕೊಳ್ತಿರಲ್ಲ. ಸಿಂಪ್ಟಮ್ಸ್ ಯಾಕೆ ಯಾವ ರೀತಿ ಇರ್ತಾವ ಅಂತ ಹೇಳ್ಬಿಟ್ಟು. ಮತ್ತೆ ಅದೇನಾದ್ರು ಈ ಕಾಂಡದ ಮೇಲೆ ಗಿಡದ ಕಾಂಡದ ಮೇಲೆ ಮಚ್ಚೆಗಳಿರ್ತವೆ, ಈ ಕಪ್ಪು ಅಥವಾ ನೀಲಿ ಕಲರ್ ಮಚ್ಚೆಗಳಿರ್ತವೆ ಇದರಲ್ಲಿ. ಮತ್ತೆ ಕೆಲವೊಮ್ಮೆ ಒಂದು ಗಿಡದಲ್ಲಿ ಒಂದು ಬ್ರಾಂಚ್ ಅಂತ ಹೇಳ್ತೀವಿ ನಾವು, ಅದು ಮಾತ್ರ ಸೊರಗ್ತಾ ಇರ್ತದೆ, ಇನ್ನೊಂದು ಸೊರಗ್ತಾ ಇರಲ್ಲ. ಇದು ಯಾಕಂದ್ರೆ ನಮ್ಗೆ ಈ ತಾಯಿ ಬೇರು ತಂತು ಬೇರೆ ಅಂತ ಹೇಳ್ತೀವಿ, ಈ ತಾಯಿ ಬೇರೆಗೆ ಏನಾದ್ರೂ ಇನ್ಫೆಕ್ಷನ್ ಶಿಲೀಂಧ್ರ ಮಣ್ಣಿನಲ್ಲಿ ಇರ್ತಕ್ಕಂಥ ಸೊರಗ ರೋಗ ಬರ್ತಕ್ಕಂಥ ಶಿಲೀಂಧ್ರ ಈ ತಾಯಿ ಬೇರೆಗೆ ಏನಾದ್ರೂ ಸೋಂಕು ಬಂದ್ರೆ ಆ ಗಿಡ ಪೂರ್ತಿ ಸಾಯ್ತಕ್ಕಂಥದ್ದು. ಅದೇ ತಂತು ಬೇರೆ ಅಂತ ಹೇಳ್ತೀವಿ, ಸೆಕೆಂಡರಿ ರೂಟ್ಸ್ ಅಂತ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಆ ಅದಕ್ಕೆ ಏನಾದ್ರು ಸೋಂಕು ತಗೊಳಿದ್ರೆ ಆ ರೆಂಬೆ ಮಾತ್ರ ಸೊರಗ್ತಕ್ಕಂಥದ್ದು. ಆ ರೀತಿನೂ ಕಂಡು ಬರ್ತದೆ. ಕೆಲವೊಂದ್ಸತಿ ರೈತರು ಕೇಳ್ತಾರೆ, ಒಂದು ಗಿಡದಲ್ಲಿ ರೋಗ ಬಂದಿದೆ ಅಂದ್ರೆ ಗಿಡ ಪೂರ್ತಿ ಒಣಗ್ತಿಲ್ಲ, ಒಂದು ಮಾತ್ರ ರೆಂಬೆ ಒಣಗ್ತಿದೆ ಯಾಕೆ ಅಂತ. ಸೊ ಇದು ಕಾರಣ ಅದ ಆಕ್ಚುಲಿ. ಇದನ್ನ ರೋಗ ನಿಯಂತ್ರಣ ಮಾಡಕ್ಕೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಭೂಮಿಯಿಂದ ಬರ್ತಕ್ಕಂಥ ಸೋಂಕಿನಿಂದ, ಭೂಮಿನಲ್ಲಿರೋ ಶಿಲೀಂಧ್ರ ಇದು, ಹೌದು, ಮಣ್ಣಿನಿಂದ ಬರ್ತಕ್ಕಂಥ ರೋಗ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಅದು ಬೀಜೋಪಚಾರ ಇದನ್ನ ನಾವು ರೆಕಮೆಂಡ್ ಮಾಡಬಹುದು. ಬೀಜೋಪಚಾರವನ್ನು ನಾವು ಸಾಮಾನ್ಯವಾಗಿ ರೈತರಿಗೆ ಈ ಟ್ರೈಕೋಡರ್ಮಾ ವಿರಿಡೆ ಅಂತ ಬರ್ತದೆ, ಇದು ಜೈವಿಕ ಜೀವಾಣು, ಇದನ್ನ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಒಂದು 5 ಗ್ರಾಮ್ ಟ್ರೈಕೋಡರ್ಮನ್ನ ನಾವು ಬೀಜೋಪಚಾರ ಮಾಡಿ ರೈತರಿಗೆ ಅಂತ ಹೇಳ್ತಿರ್ತೀವಿ. ಇದನ್ನು ಯಾವ ರೀತಿ ಬೀಜೋಪಚಾರ ಮಾಡಬೇಕಂದ್ರೆ, ಸಪೋಸ್ ಒಂದು ಎಕರೆಗೆ 5 ಕೆಜಿ ಬೀಜ ಬೇಕಂದ್ರೆ ಇದು 25 ಗ್ರಾಮ್ ಟ್ರೈಕೋಡರ್ಮ, 1 ಕೆಜಿಗೆ 5 ಗ್ರಾಮ್ನಂತೆ 25 ಗ್ರಾಮ್ ಟ್ರೈಕೋಡರ್ಮ, ಅದರ ಜೊತೆಗೆ ಒಂದು 150 ಮಿಲಿ ಅಂಟು ತಯಾರು ಮಾಡ್ಕೋಬೇಕಾಗುತ್ತೆ. ರೈತರೇ ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಒಂದು ಬೆಲ್ಲ ತಗೊಂಡ್ಬಿಟ್ಟು ಒಂದು 50-60 ಗ್ರಾಮ್ ಬೆಲ್ಲ ಅದರಲ್ಲಿ ಕುದಿಸಿ ಸ್ವಲ್ಪ ಆರಿಸ್ಬೇಕಾಗತ್ತೆ. ಸ್ವಲ್ಪ ಆರಿಸಿದ ಮೇಲೆ ಅಂಟಂಟಾಗಿ ಬರ್ತದೆ. ಸೊ ಇದನ್ನ ಅವರು ಉಪಯೋಗಿಸ್ಕೊಂಡ್ರೆ ಪ್ರತಿ ಕೆಜಿಗೆ 30 ಮಿಲಿ ಈ ಅಂಟನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ, ಅಂಟ್ಕೊಳ್ತದೆ. ಅದೇ ರೀತಿ ಈ ಅವ್ರಿಗೆ ಜೈವಿಕ ಜೀವಾಣು ಟ್ರೈಕೋಡರ್ಮ ಸಿಗದ ಪಕ್ಷದಲ್ಲಿ ಈ ಕಾರ್ಬನೈಸಿಂ ಅಂತ ಬರ್ತದೆ, ಶಿಲೀಂಧ್ರನಾಶಕ. ಇದನ್ನು ಬೇಕಾದ್ರೂ ಅವರು 2 ಗ್ರಾಮ್ ಪ್ರತಿ ಕೆಜಿ ಬೀಜನೆ ಬೀಜಕ್ಕೆ 2 ಗ್ರಾಮ್ನಂತೆ ಬೀಜೋಪಚಾರ ಮಾಡಿಕೊಂಡು ಬಿತ್ತನೆ ಮಾಡ್ಕೋಬಹುದು. ಮುಖ್ಯವಾಗಿ ಬೀಜೋಪಚಾರ ಮಾಡೋದು ಮುಖ್ಯವಾದ ಕ್ರಮ, ಮುಖ್ಯವಾದ ಕ್ರಮ. ಇನ್ನ ಲೇಟೆಸ್ಟ್ ಸ್ಟೇಜ್ ಅಂತ ನಾನು ಹೇಳಿದ್ನಲ್ಲ, ಹೂ ಬರೋ ಟೈಮಲ್ಲಿ ಅದನ್ನು ಬೇಕಾದ್ರೆ ಸಾಯಿಲ್ ಬ್ರೆಂಚಿಂಗ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಕಷ್ಟ ಆಗ್ತದೆ. ಮಣ್ಣನ್ನು ಈ ದ್ರಾವಣದಿಂದ ತೋಯಿಸಬೇಕಾಗತ್ತೆ, ಅದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ರೈತರು ಯೋಚನೆ ಮಾಡಿದಾಗ ಜಾಸ್ತಿ ಒಂದು ಶಿಲೀನಾಶಕ ಬೇಕಾಗತ್ತೆ. ಹೌದು, ಬೇಕಾಗತ್ತೆ. ಮತ್ತೆ ಲೆಬೋರೇಸ್ ಅಂತ ಹೇಳ್ತೀವಿ, ಈ ಶ್ರಮದಾಯಕ ವೆಚ್ಚದಾಯಕ ಅಂತ ಹೇಳ್ಬಿಟ್ಟು ಅದರಿಂದ ಕಷ್ಟ ಆಗ್ತದೆ. ಇದರಿಂದ ಅದಕ್ಕೆ ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸೊರಗ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂತ ತಳಿಗಳನ್ನ ರೆಕಮೆಂಡ್ ಮಾಡ್ತೀವಿ. ಒಂದು ಪ್ರದೇಶದಲ್ಲಿ ಪದೇ ಪದೇ ಬೆಳೀತಿದ್ರೆ ಅಂತ ರೈತರಿಗೆ ನಾವು ಇದನ್ನ ಬೆಳಿಬೇಡಿ ಅಂತ ಹೇಳ್ತೀವಿ. ಅಂದ್ರೆ ಈ ಮೆಕ್ಕೆಜೋಳ ಅಥವಾ ಜೋಳ ಅಥವಾ ರಾಗಿಯನ್ನ ನಾವು ಬೆಳೆ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮಣ್ಣಿಂದ ಬರುವಂತ ರೋಗ ನಿಯಂತ್ರಣ ಬೆಳೆ ಪರಿವರ್ತನೆ ಒಂದು ಮುಖ್ಯವಾದ ಮಾರ್ಗ ಅಂತ ಹೇಳ್ತೀವಿ. ಸಪೋಸ್ ರೈತರು ಇಷ್ಟಪಡೆದಿದ್ದ ಪಕ್ಷದಲ್ಲಿ ಅವರನ್ನು ಇದನ್ನ ರೋಗ ನಿರೋಧಕ ತಳಿಗಳು, ಇವಾಗ ನಮ್ಗೆ ಆಶಾ ಮಾರುತಿ ಮತ್ತೆ BRG5 ಅಂತ ಕೃಷಿ ವಿಶ್ವವಿದ್ಯಾಲಯ GKVKಯಿಂದ ಬಿಡುಗಡೆ ಆಗಿದೆ. ಸೊ ಇದನ್ನ ಮಾಡ್ಕೋಬಹುದು. ರೋಗ ನಿರೋಧಕ ತಳಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಇನ್ನೊಂದು ತಾವು ತಿಳಿಸಿದ್ದು ಎಲೆ ಚುಕ್ಕೆ ರೋಗ ಇದರ ಲಕ್ಷಣಗಳು ಹೇಗಿರ್ತವೆ? ಇದು ಆಕ್ಚುಲಿ ಸಣ್ಣ ಸಣ್ಣ ಈ ಎಲೆ ಚುಕ್ಕೆಗಳು ಕಂದು ಬಣ್ಣದ ಚುಕ್ಕೆಗಳು ಎಲೆಗ ಮೇಲೆ ಕಾಣಿಸ್ಕೊಳ್ತವೆ. ಇವು ಒಂದಕ್ಕೊಂದು ಕೂಡಿಕೊಂಡು ಒಂದು ಮಚ್ಚೆಗಳ ತರ ಆಗ್ಬಿಟ್ಟು ಎಲೆಗಳೆಲ್ಲ ಉದುರ್ತಕ್ಕಂಥದ್ದು. ಸೊ ಗಿಡ ಸೊರಗ ಹೋಗ್ತದೆ ಈ ರೋಗ ಬಂದಾಗ. ಇದು ಏನು ಅಷ್ಟೊಂದು ತೀವ್ರತೆಯಲ್ಲಿ ಪ್ರಮಾಣದಲ್ಲಿ ಇರಲ್ಲ, ಬಟ್ ಏನಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ಬೀಜೋಪಚಾರ ಮಾಡ್ಕೋಬಹುದು ಅಥವಾ ನೀವು ಸಿಂಪಡಣೆ ಕಾರ್ಬಾಂಡೈಸಿಂ ಅಂತ ನಾವು ಬ್ಯಾವೆಸ್ಟಿನ್ ಅಂತ ಅದನ್ನು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿಕೊಂಡು ಬೀಜೋಪಚಾರ ಮಾಡಿದ್ರೆ ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ ಒಂದು 2 ಗ್ರಾಮ್ ನಂಗೆ 2 ಗ್ರಾಮ್ ನಂತೆ ಅದ ಡಬಲ್ ಇರ್ತದೆ ಯಾವಾಗಲೂ ಡೋಸೇಜು ಬೀಜೋಪಚಾರ ಮಾಡಿದಾಗ. ಇನ್ನು ಈ ತೊಗರಿನಲ್ಲಿ ನಾವು ಯಾವುದಾದ್ರೂ ಈ ಜೈವಿಕ ಜೀವಾಣುಗಳನ್ನು ಲಾಭದಾಯಕವಾಗಿ ಬಳಸ್ಕೋಬೋದೇ? ಸಾಮಾನ್ಯವಾಗಿ ಈ ತೊಗರಿ ಬೆಳೆಯಲ್ಲಿ ನಾವು 3 ಜೀವಾಣುಗಳು ಅಂತ ಹೇಳಿದ್ವಿ. ಈಗಾಗಲೇ ನಾನು ಟ್ರೈಕೋಡರ್ಮ ಪರಿಚಯ ಮಾಡಿಕೊಟ್ಟೆ, ಯಾವ ಏನಕ್ಕೋಸ್ಕರ ರೈತರು ಉಪಯೋಗಿಸಬಹುದು ಅಂತ. ಬೀಜೋಪಚಾರಕ್ಕಾಗಿ ರೋಗ ಬರದೇ ಇರೋ ರೀತಿ ತಡೆಯ ಸೊರಗ ರೋಗ. ಇನ್ನು 2ನೇ ಜೀವಾಣು ರೈಸೋಬಿಯಂ ವಿಷಯಕ್ಕೆ ಬಂದಾಗ, ಈ ರೈಸೋಬಿಯಂ ಅನ್ನ ದ್ವಿದಳ ಧಾನ್ಯಗಳಿಗೆ ಎಲ್ಲದಕ್ಕೂ ಉಪಯೋಗಿಸ್ತೀವಿ, ಲೇಪಿಸ್ತೀವಿ. ಇದು ಅಷ್ಟೇ, ಈ ರೈಸೋಬಿಯಂ ಜೀವಾಣುವನ್ನು ಪ್ರತಿ ಕೆಜಿಗೆ 25 ಗ್ರಾಮ್ನಂತೆ ಬೀಜೋಪಚಾರ ಮಾಡಬೇಕು. ಈ ಅಂಟು ಕೂಡ ಅಷ್ಟೇ, ಅಂಟು ನಾನು ಈಗಾಗಲೇ ತಿಳಿಸ್ಕೊಟ್ಟೆ, ಅಂಟು ತಯಾರಿಸ್ಕೋಬೇಕು. ಬಟ್ ಇಲ್ಲೇನಂದ್ರೆ ನಾವು ಪ್ರತಿ ಕೆಜಿಗೆ 25 ಗ್ರಾಮ್ ಇದನ್ನು ಉಪಚರಿಸ್ಕೋಬೇಕಾಗ್ತದೆ. ಈ ರೈಸೋಬಿಯಂ ಇಂದ ನಾವು ಬೀಜೋಪಚಾರ ರೈತರು ಮಾಡಿಕೊಂಡು ಬಿತ್ತನೆ ಮಾಡೋದ್ರಿಂದ ಅವರಿಗೆ ಏನು ಉಪಯೋಗ ಅಂದರೆ, ಈ ಗಾಳಿಯಲ್ಲಿ ಇರ್ತಕ್ಕಂಥ ಸಾರಜನಕನ ಸ್ಥಿರೀಕರಿಸಿಬಿಟ್ಟು ಗಿಡಕ್ಕೆ ಒದಗಿಸ್ತಕ್ಕಂಥದ್ದು. ಸಾಮಾನ್ಯವಾಗಿ ರೈತರು ಈ ಸಾರಜನಕ ಪ್ರಮಾಣವನ್ನು ಬೆಳೆಗೆ ಕೊಡ್ತಕ್ಕಂಥ ಪ್ರಮಾಣವನ್ನು 50%ರಷ್ಟು ಕಮ್ಮಿ ಮಾಡ್ಬೋದು ಈ ರೈಸೋಬಿಯಂ ಇದೆ. ಅದು ತುಂಬ ರೈತರಿಗೆ ಅನುಕೂಲ ಆಗ್ತದೆ. ಇನ್ನು 3ನೇದು ಬಂದು ರಂಜಕ ಕರಗಿಸುವ ಗೊಬ್ಬರ. ಸಾಮಾನ್ಯವಾಗಿ ರಂಜಕ ಅಂದ್ರೆ ಫಾಸ್ಫರಸ್ ಅಂತ. ಈ ರಂಜಕ ಈ ಮಣ್ಣಲ್ಲಿ ಸೇರ್ಕೊಂಡು ಸ್ವಲ್ಪ ಇದು ಕರೆಕ್ಟ್ ಆಗಿ ಅಂದ್ರೆ ಬ್ಯಾಲೆನ್ಸ್ಡ್ ಇದರಲ್ಲಿ ರೈತರು ಏನಾದ್ರು ಕೊಡದೇ ಇದ್ರೆ ರಂಜಕ ಒಂದು ಕ್ಯಾಲ್ಸಿಯಂ ಫಾಸ್ಫೇಟ್ ತರ ಅಂದ್ರೆ ಕ್ಯಾಲ್ಸಿಯಂ ಮತ್ತು ರಂಜಕ ಒಂದು ಗೂಡ್ಬಿಟ್ಟು ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿಬಿಡ್ತದೆ. ಸಿಗಲ್ಲ ಅದು ಗಿಡಗಳಿಗೆ, ಭೂಮಿಯಲ್ಲಿದ್ರು ಮಣ್ಣಲ್ಲಿದ್ರು ಗಿಡಗಳಿಗೆ ಒದಗಿಸಕ್ ಸಿಗಲ್ಲ ಅದು. ಯಾಕಂದ್ರೆ ಸಾಮಾನ್ಯವಾಗಿ ರೈತರು ಇತ್ತೀಚೆಗೆ ಹೀಗೆ ಜಿಪ್ಸಮ್ ಅಂತ ಬಳಸ್ತಾ ಇದಾರೆ, ಯಾಕಂದ್ರೆ ಸರ್ಕಾರದಿಂದ ಇಲಾಖೆ ಕೃಷಿ ಇಲಾಖೆಯಿಂದ ಕೊಡ್ತಿರೋದ್ರಿಂದ ಅದನ್ನ ಯಥೇಚ್ಛವಾಗಿ ಬಳಸ್ತಾ ಇದಾರೆ. ಸೊ ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಇದಾಗೋಗ್ಬಿಟ್ಟು ಸಿಗಲ್ಲ. ಸೊ ಈ ರೀತಿ ರಂಜಕ ಕರಗಿಸುವ ಏನೋ ಜೀವಾಣುವಿಂದ ನಾವು ಬೀಜೋಪಚಾರ ಮಾಡಿ ರೈತರು ಉಪಯೋಗಿಸೋದಾದ್ರೆ, ಆ ರೀತಿ ಶಿಲಾರಂಜಕ ಅಥವಾ ಇದು ರಂಜಕ ಮಣ್ಣಿನಲ್ಲಿ ಸಿಗ್ತಕ್ಕಂಥ ರಂಜಕ ಅನ್ನ ಗಿಡಗಳಿಗೆ ಒದಗಿಸ್ಕೊಡ್ತದೆ ಈ ಬ್ಯಾಕ್ಟೀರಿಯಾ. ಇದನ್ನ ನಾವು ಬಳಸ್ಕೊಳ್ಳೋದು ಬಹಳ ಒಳ್ಳೆಯ ಬಹಳ ಒಳ್ಳೆಯ ಲಾಭದಾಯಕ ಅಂತ ಹೇಳ್ಬೋದು. ರೈತ ಬಾಂಧವರೇ, ತಮಗೆ ಈ ತೊಗರಿ ಬೆಳೆಯ ವಿವಿಧ ರೋಗಗಳು, ಕೀಟಗಳು ಮತ್ತು ಅವುಗಳ ಬಗ್ಗೆ ಸಮಗ್ರ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೇಶವ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845353987. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845353987. ತುಂಬ ಸಂತೋಷ ಡಾಕ್ಟರ್ ಕೇಶವ ರೆಡ್ಡಿ ಅವರೇ, ತಾವಿದುವರೆಗೂ ಈ ತೊಗರಿ ಬೆಳೆಯನ್ನು ಬಾರಿಸುವಂಥ ವಿವಿಧ ರೋಗಗಳು ಮತ್ತು ಕೀಟಗಳು ಅವುಗಳ ಸಮಗ್ರ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ತೊಗರಿ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಈ ವಿಷಯವಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ಜಿ ಕೇಶವ ರೆಡ್ಡಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯಿತು. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿರಂಗ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಈಗ. ಇದೀಗ 6:30 ರಸವಾರ್ತೆ. 6:51 ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ನಂತರ ಚಿತ್ರಗೀತೆಯನ್ನು ಕೇಳಬಹುದು. ಅಬುಧಾಬಿಯ ಜಯದ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ್ ತಂಡಗಳ ನಡುವೆ ನಡೆಯುವ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಸಂಜೆ 7:00 to 7:34, 7:45 to 8:00, 9:00 to 11:10 ನಂತರ 11:20 ಆಟದ ಮುಕ್ತಾಯದವರೆಗೆ ಪ್ರಸಾರ ಮಾಡುತ್ತೇವೆ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ 6:05 ಡಾಕ್ಟರ್ ಬಿಎ ಅನ್ನದಾನೇಶ್ ಅವರಿಂದ ಚಿಂತನ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ಶ್ರೀಪಡ್ರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ. 6:50 ರೈತರಿಗೆ ಸಲಹೆ. 7:15 ಆರೋಗ್ಯವಾಣಿ. ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನ. 7:45 ನಿತ್ಯ ವಿಜ್ಞಾನ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾ ದೀಪಾ ಎಂಬಿ. ನಿರ್ಮಾಣ ಸುಮಂಗಲ ಎಸ್ ಮುಮಿಗಟ್ಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಚಿತ್ರಗೀತೆಗಳು.